ತಲೆ ತಗ್ಗಿಸ್ಕೊಂಡೆ ಹೋಗೋದು. ತುಂಬಾ ತಲೆ ಎತ್ತಿ ಅಲ್ವಾ? ಉತ್ತರ ಸರಿಯಾಗಿ ಹೇಳಿದ್ರಿ ಚಂದ್ರಶೇಖರ್ ಅವರಿಗೆ, ಶುಭವಾಗ್ಲಿ. ನಿಮ್ ಕಡೆಗೆ ಹಂದಿಗಳ ಕಾಟ ಇದೆಯಾ? ಇಲ್ಲ ಸರ್, ಒಂದು ಸಲ ಇರುತ್ತೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆನೆ ನೋಡಿ, ಹೆಂಗ್ ಗೊತ್ತಾಗುತ್ತೆ ರೈತರು ನೆಲಗಡ್ಲೆ ಹಾಕಿದ್ರು ಅಥವಾ ಆಲೂಗಡ್ಡೆ ಹಾಕಿದ್ರು ಅಂತ ವಾಸನೆ ಹೆಂಗ್ ಗೊತ್ತಾಗುತ್ತೆ ನೋಡಿ ಅಲ್ವಾ? ನೋಡಿ ಅಲ್ಲ, ಹಾಕಿದ್ದು ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ಯಾರಾದ್ರೂ ಏನು ಚಾಡಿ ಹೇಳೋದಿಲ್ಲ ಅಥವಾ ಯಾರಾದ್ರೂ ವರದಿ ಮಾಡೋದಿಲ್ಲ, ಆದ್ರೂ ಹೆಂಗ್ ಗುರುತು ಹಿಡಿತಾವ್ ನೋಡಿ ಅಲ್ವಾ? ಬಹಳ ವಿಚಿತ್ರ. ಒಂದು ಇರುವೆಗೂ ತೆಗೆದುಕೊಳ್ಳಿ, ಒಂದು ಪಕ್ಷಿಗೆ ತೆಗೆದುಕೊಳ್ಳಿ, ಯಾವ ಹಣ್ಣು ಎಲ್ಲಿ ಇರುವೆ ನೋಡಿ ನೋಡಿ ಮಾಮೂಲಿ ಕಪ್ಪೆ ನೋಡಿ ಅದು ಹುಳದ ಎರಚಿಬಿಟ್ಟು ಹುಳದ ನಿಧಾನ ಆಗ್ಬಿಟ್ರೆ ಒಂದ್ ಕಡೆಗೆ ಒಂದ್ ಸೈಡ್ಗೆ ಜಾಸ್ತಿ ತಗೊಂಡೋಗಿರ್ತಾರೆ ನೋಡಿ. ಅಲ್ಲ ಸೇರೆ ಜಾಸ್ತಿ ಮಧ್ಯದಲ್ಲ ಖಾಲಿ ಇರ್ತದೆ. ಕುತೂಹಲ ಮತ್ತು ಆಸಕ್ತಿದಾಯಕ ಸಂಗತಿಗಳು ಇವೆಲ್ಲ ಅಲ್ವಾ? ಹೌದು, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳುಗರೆ. ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ನೀವು ರೇಡಿಯೋ ಮೂಲಕ ಕಾರ್ಯಕ್ರಮಗಳನ್ನು ಕೇಳ್ಬೋದು, ಹಾಗೆ ನ್ಯೂಸ್ ಆನ್ ಏರ್ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಆಲಿಸ್ಕೊಳ್ಬೋದು. ಶ್ರೋತೃಗಳೇ, ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಲಿಕ್ಕೆ 08-2-2-2-0-0-0-6 ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಮತ್ತು ಆಸಕ್ತ ಅನುಭವಿ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಮಗೆ ಅನುಕೂಲ ಅನಿಸುತ್ತೆ, ಮತ್ತು ನಿಮ್ಮ ವಿಚಾರಗಳನ್ನು ಮತ್ತಷ್ಟು ಹೆಕ್ಕಿಕೊಂಡು ಪ್ರಸಾರ ಮಾಡಲಿಕ್ಕೂ ನಾವು ಇಷ್ಟಪಡ್ತೀವಿ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ಹಲೋ. ಹಾ, ತಮ್ಮ ಹೆಸರು? ನಾನು ದಿವ್ಯಾ, ಪುತ್ತೂರಿಂದ. ದಿವ್ಯಾ, ಏನ್ ಮಾಡ್ತೀರಿ ದಿವ್ಯಾ? ನಾವು ಮನೆಯಲ್ಲಿ ಇರೋದು. ಅವತ್ತು ಮಾತಾಡಿದ್ವಿ ಸರ್. ಅಲ್ಲ ಆಯ್ತು, ಮನೆಯಲ್ಲಿ ಇರೋದು ಅಂತಂದ್ರೆ ಏನ್ ಬೇರೆ ಕೆಲಸ ಮಾಡಲ್ವಾ? ತೆಂಗು ಬಾಳೆ, ಅಡಿಕೆ ತೆಂಗು ಬಾಳೆ. ಅಲ್ವಾ? ಅದು ನೀವು ಕೊಡಗು ಜಿಲ್ಲೆಯಲ್ಲಿ ನೆಲೆಸಿದ್ರೆ ನಾವು ಸುದೀರ್ಘವಾದ ಒಂದು ಸಂದರ್ಶನವನ್ನು ಮಾಡಬಹುದಾಯ್ತು. ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳಪಡುತ್ತಲ್ವಾ? ಹೌದು. ಹಾಗಿರೋದ್ರಿಂದ ನಾವು ಹೆಚ್ಚು ಮಾತಾಡೋದು ಸೂಕ್ತ ಆಗಲ್ಲ, ಆದರೂ ನೀವು ಕೃಷಿಕರು, ಕೃಷಿ ಆಸಕ್ತಿಯಿಂದ ಮಡಿಕೇರಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ ಅಲ್ವಾ? ಹೌದು ಹೌದು. ನೇಪಿಯರ್ ಹುಲ್ಲು ನೋಡಿದಿರಲ್ವಾ? ನೇಪಿಯರ್ ಹುಲ್ಲು, ಹಾ, ನೇಪಿಯರ್ ಅನ್ಕೊಂಡು ಹುಲ್ಲಿನ ಹೆಸರನ್ನ ಕೇಳಿದಿರ? ಇಲ್ಲ ಸರ್. ನೀವು ದನಕರು ಸಾಕ್ತಿರಲ್ವಾ? ಆಡು ಮಾತ್ರ ಸಾಕೋದು, ಹಸು ಎಮ್ಮೆಗಳನ್ನ ಸಾಕಿಲ್ಲ. ಹಾಗಾಗಿ ಈ ಪ್ರಶ್ನೆ ಕೇಳೋದು ಸೂಕ್ತ ಆಗಲ್ಲ ನಿಮಗೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಬಹುಶಃ ನಿಮಗೆ ಉತ್ತರ ಸಿಗುವುದಂತ ಅನ್ಸುತ್ತೆ, ನೋಡೋಣ. ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಹೈದರಾಬಾದಿನ ಒಂದು ಸಂಸ್ಥೆಗೆ ಭೇಟಿ ನೀಡಿದ್ರು. ಹೈದರಾಬಾದಿನ ಒಂದು ಸಂಸ್ಥೆಗೆ ಭೇಟಿ ನೀಡಿದ್ರು, 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿಯ ತಾಕುಗಳಿಗೂ ಭೇಟಿ ನೀಡಿ ಸುಮಾರು ವಿಚಾರಗಳನ್ನು ಗ್ರಹಿಸಿಕೊಂಡ್ರು, ಪ್ರಸ್ತಾಪ ಮಾಡಿದರು. ಯಾವುದು ಆ ಸಂಸ್ಥೆ ಅಂತ ಹೇಳ್ಬೋದಾ? ಇತ್ತೀಚೆಗೆ ಅಂದರೆ 5ನೇ ತಾರೀಕು ಈ ತಿಂಗಳ ಫೆಬ್ರವರಿ ತಿಂಗಳ 5ನೇ ತಾರೀಕಿನಂದು ಹೈದರಾಬಾದಿನ ಸಂಸ್ಥೆಗೆ, ಕೃಷಿ ಸಂಸ್ಥೆ ಅದು, ಅಂತಾರಾಷ್ಟ್ರೀಯ ಸಂಸ್ಥೆ, ಬಹಳ ದೊಡ್ಡ ಸಂಸ್ಥೆ, ಗೊತ್ತಾಗ್ತಾ ಅಲ್ವಾ? ಹಾಂ, ಇಂಥವನ್ನೆಲ್ಲ ಸ್ವಲ್ಪ ಗಮನಿಸಿದರೆ ಒಂಥರ ನಿಮಗೂ ಕುತೂಹಲ, ಓ ನೋಡಿ ದಿವ್ಯ ಅವರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಬೇರೆಯವರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ, ಒಂಥರ ನಿಮಗೂ ಅಭಿಮಾನ ಆಗ್ತದೆ. ಕಡಿತವಾಯ್ತು ಕೇಳಿದ್ರೆ, ಪ್ರಶ್ನೆ ನಿಮ್ಮ ಮುಂದೆ ಹೀಗಿದೆ ನೋಡಿ. 5/2/2022 ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಹೈದರಾಬಾದಿನ ಕೃಷಿ ಸಂಸ್ಥೆಗೆ ಭೇಟಿ ನೀಡಿದ್ದರು, ಆ ಸಂಸ್ಥೆಯ ಹೆಸರೇನು ಅಂದ್ಕೊಂಡು ಹೇಳಬೇಕಾಗ್ತದೆ, ಪ್ರಯತ್ನ ಮಾಡ್ತೀರಾ ನೋಡಿ ಶ್ರೋತೃಗಳೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಖ್ಯೆ 0806 0822 7 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ ಶ್ರೋತೃಗಳೇ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು ಶ್ರೋತೃಗಳೇ. ಆಸಕ್ತ ರೈತರು, ಅದರಲ್ಲೂ ವಿಶೇಷವಾಗಿ ಅನುಭವಿ ಮತ್ತು ವಿಶೇಷವಾಗಿ ಸಾಗಿರುವ ರೈತರು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಖುಷಿ ಆಗ್ತದೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ, ಯಾರು ತಾವು? ಹಾ, ತಮ್ಮ ಹೆಸರು ಹೇಳಿ, ಯಾರು ತಾವು? ಹಲೋ ಸರ್, ನಾವಿಲ್ಲಿ ಕುಯಿಮುಡಿ ಮನೆಯಿಂದ ಭಾಗಮಂಡಲ. ನಿಮ್ಮ ಹೆಸರು? ಕುಯಿಮುಡಿ, ಮೊನ್ನೆ ಅವತ್ತೊಂದು ದಿವಸ ಮಾತಾಡಿದೆ. ನಿಮ್ಮ ಹೆಸರೇನಂದ್ರಿ? ನಾವು ಕುಯಿಮುಡಿ ರಾಜಮೋಹನ್ ಅಂತ ಹೇಳ್ಬಿಟ್ಟು. ರಾಜಮೋಹನ್? ಹೌದು ಸರ್. ಕುಯಿಮುಡಿ ಗ್ರಾಮ ಯಾವ ತಾಲೂಕು ಬರುತ್ತೆ ಹೇಳಿ ರಾಜಮೋಹನ್? ನಾವು ಭಾಗಮಂಡಲ ಮಡಿಕೇರಿ ತಾಲೂಕು ಸರ್. ಅಲ್ವಾ? ಎಷ್ಟೆಕರೆ ಹೇಳಿ, ಎಷ್ಟೆಕರೆ ತೋಟ ಗದ್ದೆ ಎಲ್ಲ ಇದೆ ಹೇಳಿ ಸರ್. ಇದು 2 ಎಕರೆ ಕಾಫಿ ತೋಟ, ದೊಡ್ಡ ದೊಡ್ಡ ಗಿಡ. 2 ಎಕರೆ ಮತ್ತೆ ಒಂದು 2 ಎಕರೆ ಹೊಸ ತೋಟ ಮಾಡಿದೀನಿ ಸರ್ ಈಗ. ಮತ್ತೆ 1 ಎಕರೆ ಗದ್ದೆ ಇದೆ ಸರ್. ಹೌದಾ? ಆಮೇಲೆ ದನಕರುಗಳು? ದನಕರುಗಳು ಇದೆ ಸರ್, ಒಂದು ಎರಡು ಹಿಂದಿ ದನ ಕಾಲು ಕರ್ಬಿಡಕ್ಕಿದೆ, ಮತ್ತೆ 2 ಎತ್ತುಗಳಿದೆ ಊಡಕ್ಕೆ, ಮತ್ತೆ 1-2 ಕರುಗಳು, ಟೋಟಲ್ 7 ದನಗಳಿವೆ ಸರ್. ಅಲ್ವಾ? ಹೌದೌದು ಸರ್. ಮತ್ತೆ ಬಿಡುಬಿದ್ದ ತರಕಾರಿಗಳನ್ನು ಬೆಳೆದು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ತರಕಾರಿ ಮಾರಾಟ ಇಲ್ಲ, ನಾವು ನಮ್ಮ ಖರ್ಚಿಗೆ ತಕ್ಕ ಸ್ವಲ್ಪ ಮಾಡ್ತೀವಿ. ಹಂದಿಗಳನ್ನು ಸಾಕ್ತೀರಾ? ಹಂದಿಗಳಿವೆ ಸರ್, ಒಂದು ಇವಾಗ ಜಸ್ಟ್ ಮರಿ ಹಾಕಿದೆ ಈಗ, ಒಂದು ಹಂದಿ, ಒಂದು 7 ಮರಿ ಇದೆ ಸರ್. ಓಹೋ. ಮತ್ತೆ ಒಂದು ಹಂದಿ, ದೊಡ್ಡ ಹಂದಿ ಒಂದಿದೆ. ಓಕೆ. ಕೋಳಿಗಳನ್ನ ಸಾಕ್ತೀರಾ? ಕೋಳಿಗಳು ಇವೆ ಸರ್, ಒಂದು 2 ಗಿರಿರಾಜ ಕೋಳಿ ಮನೆ ಖರ್ಚಿಗೆ ಅಷ್ಟು ಬಿಟ್ಕೊಂಡಿದೀವಿ. ಹೌದು. ನಾವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ರಾಜಮೋಹನ್, ನಿಮಗೆ ಗೊತ್ತಿರುವ ತುಂಬಾ ಚೆನ್ನಾಗಿ ಕೃಷಿ ಮಾಡುವ ಆ ಭಾಗದ ಒಬ್ಬರ ಇಬ್ಬರ ಹೆಸರನ್ನು ಹೇಳ್ತೀರಾ? ಕೃಷಿ ಚೆನ್ನಾಗಿ ಮಾಡೋದು ಹೇಳಿದ್ರೆ ಕುಯಮುಡಿ ಅಣ್ಣಯ್ಯನವರು ಚೆನ್ನಾಗಿ ಮಾಡ್ತಾರೆ ಸರ್ ಕೃಷಿ. ಅಣ್ಣಯ್ಯ ಕುಯಮುಡಿ? ಹೌದೌದು, ಅವರು ಚೆನ್ನಾಗಿ ಮಾಡ್ತಾರೆ ಕೃಷಿ. ಮತ್ತೆ ಮಾಡ್ತಾರೆ ಸರ್, ಅಂದ್ರೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಏನ್ ವಿಶೇಷ ಅವ್ರದ್ದು? ಏನ್ ವಿಶೇಷ ಅವ್ರದ್ದು? ಅವ್ರದ್ದು ಹೇಳಿದ್ರೆ ಅವರು ತುಂಬಾ ಕಷ್ಟಪಟ್ಟು ಒಂದು 2 ಎಕರೆ ಅಷ್ಟು ಜಾಗದಲ್ಲಿ ಚೆನ್ನಾಗಿ ಕಾಫಿ ತೋಟ ಮಾಡಿ ನೀರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಉಳಿದವರೆಲ್ಲ ಮಾಡಿದ್ದಾರೆ ಚೆನ್ನಾಗಿ, ಅಂದ್ರೆ ಅವರದ್ದು ಈಗ ಫಸ್ಟ್ ಈಗ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಮ್ಮ ಸಂಖ್ಯೆನ ಹೇಳಿ ರಾಜಮೋಹನ್. ನಮ್ಮದು ಇದು 9483 9 9 4 2 0 5 2 0 5. ಪ್ರಶ್ನೆ ಕೇಳ್ತಾ ಇದ್ವಿ ನಮ್ಮ ಪುತ್ತೂರಿನ ಕೇಳುಗರಾದ ದಿವ್ಯ ಅವರಿಗೆ. ಕೇಳಿಸ್ಕೊಂಡ್ರೆ ಪ್ರಶ್ನೆನ? ಅದು ಕೇಳಿಸ್ಕೊಂಡಿದೀವಿ ಸರ್, ಅಂದ್ರೆ ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಅದ್ರ ಪ್ರಶ್ನೆ. ಅದು ಕೇಳಿದೀನಿ ಕಾರ್ಯಕ್ರಮ, ಮರ್ತೋಗಿದೆ ನನಗೆ. ಹೌದಾ? ಅಂದ್ರೆ ಕಾರ್ಯಕ್ರಮ ಅಂದ್ರೆ ಪ್ರಧಾನ ಮಂತ್ರಿಗಳು ಭಾಗವಹಿಸಿದ್ದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಂಡಿದೀವಿ, ಆದ್ರೆ ಅದೇ ಅದು ಯಾವ್ದು ಯಾವ ಇದು ಅಹಮದಾಬಾದ್ ಗೊತ್ತಿದೆ, ಅದೇ ಜಾಗ ಗೊತ್ತಿದೆ ಅಂದ್ರೆ. ಅಲ್ಲ, ಅಹಮದಾಬಾದ್ ಅಲ್ಲ, ಹೈದರಾಬಾದ್. ಹೈದರಾಬಾದ್ ಜಾಗ ಗೊತ್ತಿದೆ ಅಂದ್ರೆ ಇದು ಯಾವ ಸಂಸ್ಥೆ ಅಂತ ಹೆಸರು ಮರ್ತೋಗಿದೆ ಸರ್. ಅಲ್ವಾ? ಇಕ್ರಿಸ್ಯಾಟ್, ಇಕ್ರಿಸ್ಯಾಟ್ ಅನ್ಕೊಂಡು ಕರೀತಾರೆ. ಏನ್ ಸರ್? ಇಕ್ರಿಸ್ಯಾಟ್, ಇಕ್ರಿಸ್ಯಾಟ್ ಅನ್ಕೊಂಡು ಆ ಸಂಸ್ಥೆ ಹೆಸರು, ಅಂತಾರಾಷ್ಟ್ರೀಯ ಸಂಸ್ಥೆ, ಕೃಷಿ ಸಂಸ್ಥೆ ಸರ್. ಹೌದು ಹೌದು. ಸರಿ ಸರ್. 3,500 ಎಕರೆ ಪ್ರದೇಶದ ದೊಡ್ಡ ಸಂಸ್ಥೆ. 3,500 ಎಕರೆ. ಹೌದು. ಇಕ್ರಿಸ್ಯಾಟ್, ಇಕ್ರಿಸ್ಯಾಟ್ ಅಂತಂದ್ರೆ ಏನು ಅಂತ ಅನ್ಕೊಂಡು ತಾವು ಕೇಳಲಿಲ್ಲ, ಅಥವಾ ನಾವು ನಿಮ್ಮನ್ನು ಕೇಳ್ತಾ ಇದೀವಿ ಈಗ, ಏನು ಹೇಳ್ಬೋದಾ? ಇಕ್ರಿಸ್ಯಾಟ್ ಅನ್ಕೊಂಡು ಆ ಸಂಸ್ಥೆ ಹೆಸರು, ಒಂದೊಂದು ಅಕ್ಷರದ ವಿಸ್ತೃತ ರೂಪ ಹೇಳ್ಬೇಕು. ಐ ಅಂದ್ರೇನು, ಸಿ ಅಂದ್ರೇನು, ಆರ್ ಅಂದ್ರೇನು, ಐ ಅಂದ್ರೇನು, ಎಸ್ ಅಂದ್ರೇನು, ಎ ಅಂದ್ರೇನು, ಟಿ ಅಂದ್ರೇನು, ಇಕ್ರಿಸ್ಯಾಟ್? ಇಲ್ಲ ಸರ್, ಗೊತ್ತಾಗಲ್ಲ ಸರ್. ಅದನ್ನ ಕೇಳಿದ್ರೆ ಕಷ್ಟ, ಇನ್ನೇನು ಹೇಳೋದು ಅಂತ ಹೇಳ್ತೀರಾ? ಅಲ್ಲ, ನೋಡೋಣ ಮುಂದಿನವರು ಏನ್ ಹೇಳ್ತಾರೆ ಗಮನಿಸ್ಕೊಂಡು ಆಮೇಲೆ ನಿಮ್ ಜೊತೆ ಮಾತಾಡೋಣ. ಒಳ್ಳೇದಾಗ್ಲಿ ರಾಜಮೋಹನ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಸಾಧಕರಿದ್ದಾರೆ. ಈ ಸಾಧಕರ ಪೈಕಿ ಇವತ್ತು 4 ಜನ ಸಾಧಕರನ್ನ ಆಯ್ಕೆ ಮಾಡಿ ಮಡಿಕೇರಿ ಆಕಾಶವಾಣಿ ಕಚೇರಿಯಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು. ರೇಡಿಯೋ ರೈತ ದಿನಾಚರಣೆ ಈ ನಿಮಿತ್ತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜಿಲ್ಲಾಧಿಕಾರಿಗಳಾದ ಬಿ ಸಿ ಸತೀಶ್ ಅವರು ಆಗಮಿಸಿದ್ದರು, ಹಾಗೆ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವರು ಉಪಸ್ಥಿತರಿದ್ದರು. ಸಾಧಕ ರೈತರ ಒಂದು ಸನ್ಮಾನ ಎಲ್ಲರಿಗೂ ಸಂತೋಷ ನೀಡಿತು. ಈ ಸಂದರ್ಭದಲ್ಲಿ ಕೆಲವು ವಿಷಯಗಳು ಪ್ರಸ್ತಾಪವಾದವು. ನಾಳೆ ಕಿಸಾನ್ವಾಣಿಯಲ್ಲಿ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡುತ್ತಿದ್ದೀವಿ ಶ್ರೋತೃಗಳೇ. ಕಿಸಾನ್ವಾಣಿಯಲ್ಲಿ ಪ್ರತಿದಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇರಿ. ನಿಮಗೆ ಉಪಯುಕ್ತವಾದ ವಿನೂತನವಾದ ಸಂಗತಿಗಳು ಸಿಗ್ತಾ ಇರ್ತವೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಸಂಖ್ಯೆ ತಮಗೆ ಗೊತ್ತಾಗಲಿ ಅಂದ್ಕೊಂಡು ನೆನಪು ಮಾಡ್ತಿದ್ವಿ, 200006 ಸಂಪರ್ಕ ಮಾಡಿ 08272. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರ ಇದು. ಹಾಗೆ ಅನುಭವಿ ರೈತರೊಡನೆ ನಾವು ಮಾತಾಡ್ತೀವಿ, ವಿವರವಾದ ಸಂದರ್ಶನವನ್ನು ಪ್ರಸಾರಕ್ಕೆ ಅಣಿ ಮಾಡಿಕೊಳ್ತೀವಿ. ಯುವ ರೈತರು, ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇಕ್ರಿಸ್ಯಾಟ್ ಈ ಸಂಸ್ಥೆಯ ಈ ಪದದ ವಿಸ್ತೃತ ರೂಪವೇನು ಅಂದ್ಕೊಂಡು ಹೇಳ್ತಾ ಇದ್ವಿ, ನೋಡೋಣ ಯಾರು ಹೇಳ್ತೀರಿ ಅಂತ ಅಂದ್ಕೊಂಡು. ಈ ಇಕ್ರಿಸ್ಯಾಟ್ ಸಂಸ್ಥೆಗೆ ಪ್ರಧಾನಮಂತ್ರಿಗಳು ಭೇಟಿ ನೀಡಿದ್ರಲ್ಲ, ಈ ಕುರಿತಂತೆ ಕರ್ನಾಟಕದ ವಿಜ್ಞಾನಿ ಡಾಕ್ಟರ್ ಶ್ರೀನಾಥ್ ದೀಕ್ಷಿತ್ ಅವರು ಅಲ್ಲಿದ್ದಾರೆ. ಅವ್ರ ಜೊತೆಗೆ ನಾವು ವಿವರವಾದ ಸಂದರ್ಶನವನ್ನು ಪ್ರಸಾರ ಮಾಡ್ತಾಯಿದ್ದೀವಿ. ಈಗಾಗಲೇ ಧ್ವನಿಮುದ್ರಣವಾಗಿದೆ, ಇಷ್ಟರಲ್ಲೇ ಅವರ ವಿಷಯಗಳು ಬಿತ್ತರವಾಗ್ತವೆ, ಆಲಿಸ್ಕೊಳ್ಳಿ, ಚೆನ್ನಾಗಿದೆ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು, ತಮ್ಮ ಹೆಸರು? ಸರ್ ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನಾನು ವಾರಿದ್ಯ ಅಂತ ಸರ್, ಬೆಳ್ತಂಗಡಿ ತಾಲೂಕು ಬೆಳವಂದೆಯಿಂದ ಮಾತಾಡ್ತಾ ಇರೋದು. ಹೆಸರೇನಂದ್ರಿ? ವಾರಿಂಜ. ವಾರಿಂಜ? ವಾರಿಜ. ವಾರಿಜ, ಹೌದು. ಬೆಳ್ತಂಗಡಿ ತಾಲೂಕು ಎಂತ? ಬೆಳ್ತಂಗಡಿ ತಾಲೂಕು ಯಾವ ಊರು ಅಂದ್ರಿ? ಮಚ್ಚಿನಡ್ಡ. ಮಚ್ಚಿನಂಜ. ಇನ್ನೊಂದ್ಸರಿ? ಮಚ್ಚಿನಡ್ಡ. ಮಚ್ಚಿನ ಗ್ರಾಮ ಬೆಳ್ಳಮಂಜಲ್ಲಿ ಬರುತ್ತೆ ಸರ್. ಓಕೆ. ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿ ಮಧ್ಯದಲ್ಲಿ ಬರುತ್ತೆ. ಉಪ್ಪಿನಂಗಡಿ ಹತ್ರ ಬರತ್ತ? ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿ ಮಧ್ಯಭಾಗದಲ್ಲಿ ಬರುತ್ತೆ. ಓಕೆ. ವಾರಿಜ್ ಅವರು ತಾವು ಕೃಷಿಕರ? ಮನೆಯಲ್ಲಿ ಅಡಿಕೆ ಬಾಳೆ ಕೃಷಿ ಸರ್. ಓಹೋ, ಅಡಿಕೆ ಬಾಳೆ. ಬಾಳೆ ಯಾವ್ದು ಬೆಳಿತಾ ಇದ್ರಿ? ಬಾಳೆ ಕದಳಿ ಸರ್. ಕದಳಿ, ಅದ್ ಬಿಟ್ರೆ ಯಾವ್ದು ಬೆಳೆಯಲ್ಲ ಬೇರೆ? ಬೇಡವಂತ ಅಥವಾ ಸ್ವಲ್ಪ ಸ್ವಲ್ಪ ಹಾಕಿದ್ದೀರಾ? ಇಲ್ಲ, ಅದು ಮಿಕ್ಸ್ ಮಾಡಿ ಹಾಕಿದ್ದು. ಹೌದಾ? ಸರಿನೇ. ನಿಮ್ಮಲ್ಲಿಗೆ ಮಡಿಕೇರಿ ಆಕಾಶವಾಣಿ ಮತ್ತು ಇತರೆ ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳು ತಲುಪ್ತವಲ್ವಾ? ಹೌದು ಸರ್, ಮಡಿಕೇರಿ ಮಂಗಳೂರು. ರೀಸೆಂಟ್ ಆಗಿ ಹೊಸ ರೇಡಿಯೋ ಖರೀದಿಸಿದ್ದೆ. ಮುಂಚೆ ತುಂಬಾ ಕೇಳ್ತಾ ಇದ್ದೆ, ಈಗ 6 ವರ್ಷ ಆಯ್ತು ಕೇಳದೆ. ಪ್ರಶ್ನೆ ಕೇಳ್ತಾ ಇದ್ವಿ ವಾರಿಜ್ ಅವರೇ. ಇಕ್ರಿಸ್ಯಾಟ್ ICRISAT ಇಕ್ರಿಸ್ಯಾಟ್ ಎಂಬ ಸಂಸ್ಥೆ ವಿಸ್ತೃತ ರೂಪ ಅಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಇದು ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಆರಿಡ್ ಟ್ರಾಪಿಕ್ಸ್ ಅಂತ. ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್. ಹೆಂಗೆ ತಕ್ಷಣ ನೀವೇನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ನೋಡಿದ್ರೆ ಹೆಂಗ್ ಮಾಡಿದ್ರಿ? ನಾವು ಇದು ನ್ಯೂಸ್ ನೋಡ್ತಾ ಇರ್ತೇನಲ್ಲ ಸರ್, ನಂಗೆ ಅದ್ರ ಬಗ್ಗೆ ಎಲ್ಲ ತುಂಬಾ ನಾನು ಇದು ಮಾಹಿತಿ ಪಡ್ಕೊಳ್ಳುವಂತದ್ದು ತುಂಬಾ ಮಾಡ್ಕೊಳ್ತಾ ಇರ್ತೇನೆ. ಅಲ್ಲ ಈಗ ವಾರಿಜವರೇ, ನಾವು ಈ ಹಿಂದೆ ಕೇಳಿದಾಗ ಅವ್ರು ಹೇಳಲಿಲ್ಲ ಅಷ್ಟೊತ್ತಿಗೆ ಇಂಟರ್ನೆಟ್ ನಲ್ಲಿ ನೀವು ನೋಡ್ಬಿಟ್ರೆ ಮೊಬೈಲ್ ಅಲ್ಲಿ ಮಾಡಿಬಿಟ್ರು. ಅಲ್ಲ ಈಗ ನೀವು ಇಂಟರ್ನೆಟ್ ನಲ್ಲಿ ನೋಡಿ ಉತ್ತರ ಹೇಳ್ತಾ ಇದೀರಾ ಅಥವಾ ಮೊದ್ಲೇ ಗೊತ್ತಿತ್ತ? ಇಲ್ಲ ಸರ್, ಅದು ಗೊತ್ತಿತ್ತು. ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್. ನೋಡಿಮ್ಮ, ಎಷ್ಟೋ ಜನ ವಿದ್ಯಾವಂತರಿಗೂ ಗೊತ್ತಾಗಲ್ಲ. ನೀವು ಏನು ಓದಿದ್ದೀರಿ ಅಂತ ಹೇಳ್ಬೋದಾ? ನೋಡಿ, ಪದವಿ ಮಾಡಿರೋರಿಗೂ ಕಷ್ಟದ ಪ್ರಶ್ನೆನೇ ಇದು. ಇಕ್ರಿಸ್ಯಾಟ್ ಅನ್ಕೊಂಡು ಯಾ ಏನಾದ್ರದ್ದು ವಿಸ್ತೃತ ಹೆಸರು ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನೀವು ಪಿ ಯು ಸಿ ಮಾಡಿದ್ರೂ ಆ ರೀತಿಯ ಅದರ ಹತ್ರ ಒಲವು ಇರೋದ್ರಿಂದ ನೀವು ಉತ್ತರವನ್ನು ಚೆನ್ನಾಗಿ ಸುಲಭವಾಗಿ ಹೇಳಿದ್ರಿ, ಭಾಳ ಖುಷಿ ಆಯಿತು. ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ಸ್. ಇದು ಈ ಸಂಸ್ಥೆ ಏನು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಂಡಿರ್ಬೇಕು ತಾವಲ್ವಾ? ವಿಶೇಷವಾಗಿ ಆರು ಬೆಳೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ. ಕಡಲೆ, ನೆಲಗಡಲೆ, ರಾಗಿ, ಸಣ್ಣ ಜೋಳ, ಸಣ್ಣ ಜೋಳ, ಈ ಥರ ಆರು ಧಾನ್ಯಗಳ ಬಗ್ಗೆ, ಅಂದರೆ ಒಣ ಪ್ರದೇಶದಲ್ಲಿ ಬೆಳೆಯುವ ಧಾನ್ಯಗಳ ಬಗ್ಗೆ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆಫ್ರಿಕಾ ದೇಶದಲ್ಲಿನೂ ಈ ಸಂಸ್ಥೆಯ ಶಾಖೆಗಳಿದ್ದಾವೆ. ಭಾರತದಲ್ಲಿ ಹೈದರಾಬಾದಿನಲ್ಲಿರುವ ಸಂಸ್ಥೆಯ ಪ್ರಧಾನವಾದ ಕೇಂದ್ರ 50 ವರ್ಷಗಳನ್ನು ಪೂರೈಸಿದೆ. ನೋಡಿ, 3,500 ಎಕರೆ ಪ್ರದೇಶದಲ್ಲಿ ಅಗಾಧವಾದ ಕೆಲಸವನ್ನು ಮಾಡ್ತಾ ಇದೆ ಈ ಸಂಸ್ಥೆ. ಹಾಗಾಗಿ ಪ್ರಧಾನಮಂತ್ರಿಗಳು 50ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲ ಮತ್ತಷ್ಟು ಮಾಹಿತಿ ಸಿಗೋ ರೀತಿಯಲ್ಲಿ ಮಾಡಿದರು. ಅಲ್ಲಿಯ ವಿಜ್ಞಾನಿಗಳಿಗೆ ಒಂದು ರೀತಿಯ ವಿಶೇಷವಾದ ಸಂದರ್ಭ ಬಂತು. ಸಂತೋಷ ಆಯಿತು ವಾರಿಜವರೇ, ಉತ್ತರವನ್ನು ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ನಮಗೆ ಭಾಳ ಖುಷಿ ಆಯಿತು. ಶ್ರೋತೃಗಳೇ ನೋಡಿ, ನಾವು ಅಂದ್ಕೊಳ್ತೀವಿ ಅವರಿಗೆ ಉತ್ತರ ಗೊತ್ತಿರಲಿಕ್ಕಿಲ್ಲ ಅಥವಾ ಅವರಿಷ್ಟೇ ಓದಿರೋದು, ಅವ್ರಿಗೇನು ಗೊತ್ತಾದೀತು ಅಂತ ಅಂದ್ಕೊಂಡು, ಆದರೆ ಎಷ್ಟೋ ಜನಗಳಿಗೆ ಏನೆಲ್ಲ ವಿಷಯಗಳು ಗೊತ್ತಿದ್ದಾವೆ ಅಲ್ವಾ. ಖುಷಿ ಕೊಡೋ ಸಂಗತಿ ಅಂದರೆ ಎಷ್ಟೋ ಜನಗಳಿಗೆ ಏನೇನು ಒಂಥರ ಜ್ಞಾನ ಸಿಗಬೇಕಂತ ಹಂಬಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ವಾರಿಜವರ ಈ ಒಂದು ಒಂದು ಪ್ರತಿಕ್ರಿಯೆ ಈ ಒಂದು ಸಂದರ್ಭದಲ್ಲಿ ನಮಗೆ ಖುಷಿ ನೀಡಿತು. ಶ್ರೋತೃಗಳೇ, ಹೀಗೆ ನಮ್ಮ ದೇಶದಲ್ಲಿ ಕೃಷಿ ಸಂಬಂಧಿ ಅನೇಕ ಸಂಸ್ಥೆಗಳಿದ್ದಾವೆ. ನಮ್ಮ ಕೊಡಗಿನಲ್ಲಿಯೂ ಸಹ ಈ ರೀತಿಯ ಸಂಸ್ಥೆಗಳನ್ನು ಕಾಣಬಹುದು. ಆ ಕುರಿತಂತೆ ಒಂದು ಪ್ರಶ್ನೆ ಸಿದ್ಧವಾಗಿದೆ ನೋಡೋಣ. ಯಾರು ನೀವು ಕರೆ ಮಾಡ್ತೀರಿ ಮಾತಾಡೋಣ ಅಂತ ಅಂದ್ಕೊಂಡು ನಾವು ಕಾಯ್ತಿದ್ದೀವಿ. ಇದರ ಮಧ್ಯದಲ್ಲಿ ನಾವು ಹೇಳ್ತಾ ಇದ್ವಲ್ಲ ಶ್ರೋತೃಗಳೇ, ಇಕ್ರಿಸ್ಯಾಟ್ ಸಂಸ್ಥೆ ಕುರಿತಂತೆ ಇಷ್ಟರಲ್ಲೇ ಕಿಸಾನ್ವಾಣಿಯಲ್ಲಿ ಡಾಕ್ಟರ್ ಶ್ರೀನಾಥ್ ದೀಕ್ಷಿತ್ ಅವರು ಮಾತನಾಡಿದ ಸಂದರ್ಶನವನ್ನು ಪ್ರಸಾರ ಮಾಡ್ತಾಯಿದ್ವಿ. ವಿವರವಾಗಿ ಅವರೊಂದಿಗೆ ನಾವು ಮಾತನಾಡಿದ್ವಿ. ಹೋದವಾರ ಚೆನ್ನಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದರೆ ಉತ್ತಮ ಆಗಿದೆ. ಸಂಸ್ಥೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಚೆನ್ನಾಗಿ ಅವರು ಪ್ರಸ್ತುತಪಡಿಸಿದ್ದಾರೆ. ಶ್ರೋತೃಗಳೇ, ನಾಳಿನ ಕಿಸಾನ್ವಾಣಿಯಲ್ಲಿ ಇವತ್ತು ಮಡಿಕೇರಿ ಆಕಾಶವಾಣಿಯಲ್ಲಿ ಜರುಗಿದ ಬಾನುಲಿ ರೈತ ದಿನಾಚರಣೆಯ ವರದಿಯನ್ನು ಬಿತ್ತರಿಸಿದ್ದೀವಿ. ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಹಾಗೆ ಜಿಲ್ಲಾಧಿಕಾರಿಗಳು ಸಹ ಉಪಯುಕ್ತವಾದ ಸಂಗತಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾರ್ಯಕ್ರಮದ ವಿಚಾರಗಳನ್ನು ತಪ್ಪದೆ ಆಲಿಸ್ಕೊಳ್ಬೇಕಂದ್ಕೊಂಡು ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ರೈತ ಬಂಧುವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ರೈತ ಮಹಿಳೆಯರು ಸಹ ಸಂಪರ್ಕ ಮಾಡ್ಬೋದು, ಸಾಧಕ ರೈತರು, ಅನುಭವಿ ರೈತರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. 2006 08 2772 ಈ ಸಂಖ್ಯೆ ನಿಮಗಾಗಿ ಲಭ್ಯವಿದೆ. ಪ್ರತಿ ಮಂಗಳವಾರ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಉಳಿದಂತೆ ಪ್ರತಿ ಶನಿವಾರ ಕೃಷಿ ಕಳಸ, ಕೃಷಿ ಪುಂಜ, ಹಾಡುಗಳನ್ನು ಆಧರಿಸಿದ ಕಾರ್ಯಕ್ರಮ, ಅನುಭವಿ ರೈತ ಮಹಿಳೆಯರ ಸಂದರ್ಶನಗಳು ಪ್ರತಿ ಶುಕ್ರವಾರ, ಕಾಫಿ ಕನ್ನಡಿ, ಕಾಫಿ ಕುರಿತಂತೆ ಅನುಭವಿ ರೈತರು ತಜ್ಞರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಪ್ರಸಾರ ಮಾಡ್ತಿದ್ದೀವಿ. ಹೀಗೆ ಭಿನ್ನ ಭಿನ್ನವಾದ ಸಂಗತಿಗಳನ್ನು ಆಕಾಶವಾಣಿಯಲ್ಲಿ ನಿತ್ಯನೂ ಪ್ರಸಾರ ಮಾಡುವ ಹಿನ್ನೆಲೆಯಲ್ಲಿ ನೀವು ಆಲಿಸಿಕೊಂಡು ಅನುಭವಗಳನ್ನು ಸಂಗತಿಗಳನ್ನು ತಿಳ್ಕೊಂಡು ಬೆಳವಣಿಗೆಯಾಗಿ ಅನ್ನೋದು ನಮ್ಮ ಆಶಯ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ? ಹಲೋ. ಹಾಂ, ತಮ್ಮ ಹೆಸರು? ಹಲೋ. ಹಾಂ, ತಮ್ಮ ಹೆಸರು ಹೇಳಿ. ನಾನು ಮುರಳಿತಿಮ್ಮಯ್ಯನವರು. ನೀವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಹೌದು, ಇಲ್ಲ ಭೇಟಿ ಮಾಡೋಣ. ನಿಮ್ಮ ನಿಮ್ಮ ತೋಟದಲ್ಲೇ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೋಬಹುದು. ನಿಮ್ಮ ಆತ್ಮೀಯರು ಅವರು ಇವರು ನಾವು ಸೇರ್ಕೊಂಡು ಮುರಳಿ ತಿಮ್ಮಯ್ಯನವರು ಹೀಗೆ ಮಾಡಿದಾರಂತ ತೋರಿಸಿದ್ರೆ ಇನ್ನೂ ಒಂದು ಹೊಸ ಆಲೋಚನೆ. ಬೇರೆ ನಂಬರ್ಗೆ ನನ್ನ ನಂಬರ್ ಅಲ್ಲ, ನಂಬರ್ ಮ್ಯಾನೇಜರ್. ಇಲ್ಲ ಮಾಡೋಣ ಮಾಡೋಣ ಆಗ್ಲಿ. ತಿಮ್ಮಯ್ಯನವ್ರೆ, ಈಗ ಒಂದು ಪ್ರಶ್ನೆ ಕೇಳೋಣ ಅಂತ ಅನ್ಕೊಂಡು, ಈಗ ಇಕ್ರಿಸ್ಯಾಟ್ ಬಗ್ಗೆ ನಾವು ಕೇಳ್ತಾ ಇದ್ವಿ. ಇಕ್ರಿಸ್ಯಾಟ್ ಸಂಸ್ಥೆ ಏನು ಮತ್ತೆ ಎಲ್ಲಿದೆ ಅದೆಲ್ಲದು ಮಾತಾಡ್ತಾ ಇದ್ವಿ. ಪೊನ್ನಂಪೇಟೆಯಲ್ಲಿ ಒಂದು ಸಂಸ್ಥೆ ಇದೆ ತಿಮ್ಮಯ್ಯನವ್ರೆ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅನ್ಕೊಂಡಿದೆ. ಇದು ಯಾವ ವರ್ಷದೊಂದು ಸ್ಥಾಪನೆ ಆಯ್ತು ಅಂತ ಹೇಳ್ಬೋದಾ? ಹೇಳಿ ಹೇಳಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಬಹಳ 1990 ಮೇಲೆ. ಅಯ್ಯೋಯ್ಯೋ ಇಲ್ಲ ಇಲ್ಲ, ಇತ್ತೀಚಿಂದ ಅಲ್ಲ ಇದು, ಬಹಳ ಹಿಂದೆ, ಬಹಳ ಹಿಂದೆ, ಬಹಳ ಹಿಂದೆ ನೋಡಿ. ಬಹಳ ಹಿಂದೆ ಅಂತಂದ್ರೆ ಒಂದು ಇನ್ನು ಸ್ವಲ್ಪ ಹಿಂದಕ್ಕೋಗಿ, 90 ಅಂತ ಅಲ್ಲ, 1951. ಈ ಕೇಂದ್ರದಲ್ಲಿ ವಿಶೇಷವಾಗಿ ಯಾವ ವಿಚಾರದ ಬಗ್ಗೆ ಸಂಶೋಧನೆ ನಡೀತಾ ಇದೆ ಅಂತ ಏನಾದ್ರೂ ತಾವು ಹೇಳ್ಬೋದಾ? ಭತ್ತದ ಬಗ್ಗೆ ಇರ್ಬೋದಾ? ಹೌದು, ಭತ್ತದ ಬಗ್ಗೆನೆ, ಅದರಲ್ಲೂ ಒಂದು ವಿಷಯದ ಬಗ್ಗೆ ಮಾತ್ರ ಕೇಂದ್ರೀಕರಿಸಿ. ಕೆಪಿಆರ್ ಬೆಳೆ ಹತ್ತಿರದಲ್ಲಿ ಇದೀರಿ, ಹತ್ತಿರದಲ್ಲಿ ಇದೀರಿ. ಕೆಪಿಆರ್ ತಳಿ ಇದೆಯಲ್ಲ, ಅದು ಪೊನ್ನಂಪೇಟೆಯಿಂದ ಬಿಡುಗಡೆ ಆಗಿರೋದು. ಆದ್ರೆ ಹೌದು, ಕರೆಕ್ಟ್ ಕರೆಕ್ಟ್ ನೋಡಿ, ಎಷ್ಟು ಜಾಂಟ್ರ್ ಇದೀರಿ, ಎಷ್ಟು ಜಾಂಟ್ರ್ ಇದೀರಿ. ಬೆಂಕಿ ರೋಗ ನಿರೋಧಕ ತಳಿಗಳನ್ನ ಈ ಸಂಸ್ಥೆಯಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಇಡೀ ವಿಶ್ವದಲ್ಲಿ ಇರುವ ಅನೇಕ ತಳಿಗಳನ್ನ ತಂದು ಇಲ್ಲಿ ಅದನ್ನ ಪರೀಕ್ಷಿಸಿ ಅಭಿವೃದ್ಧಿಪಡಿಸುವ ಒಂದು ಗುರುತರವಾದ ಜವಾಬ್ದಾರಿ. ಅದು ಪ್ರತಿ ರಾಷ್ಟ್ರದಲ್ಲೂ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ, ಸಂಯೋಜಿತ ಕಾರ್ಯಕ್ರಮಗಳು. ಈಗ ಉದಾಹರಣೆಗೆ ಇಲ್ಲಿ ಇಲ್ಲಿ ಭತ್ತ ಬೆಳೀತಾ ಇದಾರೆ, ಭತ್ತದಲ್ಲಿ ಪ್ರಮುಖವಾಗಿ ಕಾಣಿಸುವ ರೋಗ ಬೆಂಕಿ ರೋಗ, ಬ್ಲಾಸ್ಟ್. ಹೌದು ಹೌದು ಹೌದು, ಬ್ಲಾಸ್ಟ್ ನೋಡಿ, ಅದೇ ಗೊಬ್ಬರ ಜಾಸ್ತಿ ಬ್ಲಾಸ್ಟ್ ಬರ್ತದೆ ನೋಡಿ, ಸರಿಯಾಗಿ ಹೇಳಿದ್ರಿ. ಈ ತರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗುವ ಈ ತರದ ಸಮಸ್ಯೆಗಳನ್ನ ಒಂದು ಕಡೆ ಸೇರಿಸಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರಗಳನ್ನು ಹುಡುಕುವ ಕೆಲಸ ನಡೀತಾ ಇರುತ್ತೆ. ಸರಿಯಾಗಿ ಹೇಳಿದ್ರಿ, ಗೊತ್ತಿಲ್ಲ ಅಂತ ಅಂದ್ರೂ ನಿಮ್ಮಿಂದ ಉತ್ತರ ನಮಗೆ ಸಿಕ್ತು. ಅದೇ ಹೌದು, ಅದ್ ನಕ್ಕಂತ ನಕ್ಕಂತ ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಇದೆ ಅಂತ ಹುಡುಕ್ತಾ ಹೋದ್ರೆ ಸಿಗುತ್ತೆ ಅಲ್ವಾ? ಹೌದು, ಉತ್ತರ ಸರಿಯಾಗಿ ಹೇಳಿದ್ರಿ. ಒಳ್ಳೇದಾಯ್ತು, ಖುಷಿ ಆಯ್ತು. ಹೌದು, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಸಮಯ ಆಗ್ತಾ ಬಂತು, ಹಾಗಾಗಿ ಮುಂದಿನ ಕರೆಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಮೊಂದಿಗೆ ಚೆನ್ನಾಗಿ ಮಾತಾಡಿದ್ವಿ ಅಂತ ನಾವು ಭಾವಿಸ್ಕೊಂಡಿದ್ವಿ. ಹಾಗೆ ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಇನ್ನು ಅನೇಕರು ಆಸಕ್ತಿಯಿಂದ ಆಲಿಸ್ತಾ ಇರ್ತೀರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ ನಮಸ್ಕಾರಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಒಂದು 1.18% ಆಗುತ್ತೆ ಜಿಲ್ಲಾಧಿಕಾರಿಯವರು ತಿಳಿಸಲು. ವಿದ್ಯಾರ್ಥಿಗಳಲ್ಲಿ ಸಣ್ಣ ವಯಸ್ಸಿಂದ ವೈಜ್ಞಾನಿಕ ವಿಧಾನದ ಮನವರಿಕೆ ಮಾಡುವ, ಭವಿಷ್ಯದ ವಿಜ್ಞಾನಿಯಾಗಿ ರೂಪಿಸುವ, ಹಾಗೆ ಮೂಲ ವಿಜ್ಞಾನ ವಿಷಯಗಳಲ್ಲಿ ಆಸಕ್ತಿ ಮತ್ತು ಚಿಂತನ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕಡೆಯಿಂದ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಕೂಡುಕುಟ್ಟಲಿ ಆಯೋಜನೆ ಮಾಡುವ ರಾಜ್ಯ ಮಟ್ಟದ ಯುವ ವಿಜ್ಞಾನಿಗೆ ಕೊಡಗು ಜಿಲ್ಲಾ ಮಟ್ಟದ ಪೈಪೋಟಿ ಜಂಬರ, ತಾರೀಕು 17 ಹೊತ್ತರೆ 10 ಮಡಿಕೇರಿ ಪ್ಯಾಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಯಲ್ಲಿ ನಡೆದಿದೆ. ಮಡಿಕೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ 50% ಸಹಾಯಧನದಡಿ ತರಕಾರಿ ಬೆಳೆಗೆ ಬೇಕಾಗುವ ಮದ್ದನ ಕೊಟ್ಟವೆ. ಅವಶ್ಯಕತೆ ಇರುವ ರೈತರು ಪಡ್ಕೊಳಕ್ಕೆ ತಿಳಿ ತೋಟಗಾರಿಕಾ ಸಹಾಯಕ ನಿರ್ದೇಶಕರು ತಿಳಿಸಲು. ಗೃಹ ರಕ್ಷಕ ದಳದ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಗೃಹ ರಕ್ಷಕ ದಳದ ಕಚೇರಿಗ ರಾಜ್ಯದ 31 ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಉಂಟು. ಹಾಗೆ ಈ ಗೃಹ ರಕ್ಷಕ ದಳದ ಜಿಲ್ಲಾ ಕಚೇರಿಯಲ್ಲಿ ಆಡಳಿತ ನಿರ್ವಹಣೆ ನೋಡಿಕೊಡಿಕೆ ಸ್ಥಳೀಯ ಗೌರವಾನ್ವಿತ ವ್ಯಕ್ತಿಗಳನ್ನು ಸರ್ಕಾರದ ಗೃಹ ರಕ್ಷಕ ದಳದ ನಿಯಮಾನುಸಾರ ನೇಮಕ ಮಾಡುವೆ. ಮಡಿಕೇರಿ ಪ್ಯಾಟೆನ ಖಾಲಿ ಇರುವ ಹುದ್ದೆಗೆ ಅರ್ಹತೆ ಮೇಲೆ ತುಂಬಿಕೆ ಅರ್ಜಿನ ಕರೆದಳು. ಆಸಕ್ತಿ ಇರುವ ಅಭ್ಯರ್ಥಿಗ ಮಾರ್ಚ್ 11 ಜಿಲ್ಲಾಧಿಕಾರಿಗಳಿಗೆ ಅರ್ಜಿನ ಕೊಡಕು. ಮೂರ್ನಾಡು 33/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಹೊದ್ದೂರು ಫೀಡರ್ಲಿ ರಿಪೇರಿ ಕೆಲಸ ಇರದಂದ ತಾರೀಕು 17 ಹೊತ್ತರೆ 10 ಹಿಂಬತ್ತು 5 ವಿದ್ಯುತ್ ಸರಬರಾಜು ಇರ್ತಲೆ. ಆದ್ರಿಂದ ಕಪಟಗೇರಿ, ಹೊದ್ದೂರು, ಕುಂಬಳದಾಳು, ಕುಯ್ಯಂಗೇರಿ, ಹಳೆ ತಾಲೂಕು, ನೆಲ್ಜಿ, ಎಮ್ಮೆಮಾಡು, ಬಲ್ಲಮಾಟಿ, ಕೊಳಕೇರಿ, ಕುಂಜಿಲ, ಕಕ್ಕಬೆ, ಪೇರೂರು ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸಿಕೊತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮದ ಪ್ರಯುಕ್ತ ಮಡಿಕೇರಿ ತಾಲೂಕಿಗೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ತಾರೀಕು 19 ಹೊತ್ತರೆ 10 ಬೇರೆ ಬೇರೆ ಇಲಾಖೆನ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಮಡಿಕೇರಿ ಹೋಬಳಿನ ಕಡಗದಾಳು ಗ್ರಾಮದ ವಿಎಸ್ಎಸ್ ಸಭಾಬಡಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಕಡಗದಾಳು ಮತ್ತೆ ಇಬ್ಬೆ ಒಳವಾಡಿಗೆ ಒಳಪಡುವ ಗ್ರಾಮಗಳ ಜನರ ಸಮಸ್ಯೆಗಳ ಬಗ್ಗೆ ಅರ್ಜಿನ ತಕ್ಕೊಂಡು ಚರ್ಚಿಸಲಾದೆ ತಿಳಿ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪಿಎಸ್ ಮಹೇಶ್ ಅವರು ತಿಳಿಸಲು. ಕರ್ನಾಟಕ ಯುವ ನೀತಿ 2021 ರೂಪಿಸಿಕೆ. ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಪಟುಗಳ, ಯುವಕ ಸಂಘಗಳ, ಒಕ್ಕೂಟಗಳ ವಿದ್ಯಾರ್ಥಿಗಳ ಹಾಗೆ ಜಿಲ್ಲೆನ ಯುವಕರಿಂದ ಮಾಹಿತಿ ಸಂಗ್ರಹಿಸುವ ಸಭೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದಿತು. ಪೊನ್ನಂಪೇಟೆನ ಐಶ್ವರ್ಯ ಚಾರಿಟೇಬಲ್ ಟ್ರಸ್ಟ್ನ ನಿರ್ವಹಣೆಯಲ್ಲಿ ಇರುವ ಬಾಳೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೂಡುಕುಟ್ಟಲಿ, ಜಿಲ್ಲಾ ರಕ್ತನಿಧಿ ಘಟಕದ ಕೂಡುಕುಟ್ಟಲಿ ನಾಳೆ ಹೊತ್ತರೆ 10 ಮಧ್ಯಾಹ್ನ 2 ಸಾರ್ವಜನಿಕರಿಗಾಗಿ ರಕ್ತದಾನ ಶಿಬಿರನ ಆಯೋಜನೆ ಮಾಡಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಭಕ್ತಿ ಪ್ರಧಾನದ ಹಾಡುಗಳ ಸಿಡಿಗಳನ್ನ ಹೊರತಾಕೆ ಉದ್ದೇಶಿಸಲಾಗಿದ್ದು ಲಯಬದ್ಧವಾದ 3-4 ಚರಣಗಳಿಗೆ ಮೀರದಂಗೆ ಕೊಡವ ಭಾಷೆಯಲ್ಲಿ ಬರೆದ ಭಕ್ತಿಗೀತೆಗಳನ್ನ ಅಕಾಡೆಮಿಗೆ ಕಳಿಸಿಕೊಡಕುತ್ತ ಪ್ರಕಟಣೆ ತಿಳಿಸಲು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾಬಡಲಿ ತಾರೀಕು 18 ಮಧ್ಯಾಹ್ನ 3:30 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತು 4:00 ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಪ್ರಾಧಿಕಾರದ ಸದಸ್ಯರಾದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಭಾಗವಹಿಸುವೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872230018. ಕೆಳಗರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಹುತಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮಗಳ 2021-22 ಸಾಲಿನ ಗ್ರಾಮ ಸಭೆ ನಾಳೆ ಬುಧವಾರ ಪೂರ್ವಾಹ್ನ 11 ಹುತಿಕೇರಿ ಕೊಡವ ಸಮಾಜ ಸಭಾಂಗಣದಲ್ಲಿ ಚಕ್ಕೇರ ಚಂದ್ರಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಕೋವಿಡ್ ನಿಯಮಾನುಸಾರ ಬಂದು ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಹುತಿಕೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಇದೇ ಫೆಬ್ರವರಿ 4 ಅಟ್ಟಾಲು ಮರಣಪಟ್ಟ ಕೋಕೇರಿ ಕಾರಳಾನ ಚೇನಂಡ ರಮೇಶ್ ಶಿವಾಜಿ ಪಿಂಜ ಮಧು ಐಂಡ ಅವ್ವು ಚೇನಂಡ ಗಂಗವ್ವ ಗಂಗು ಐಂಡ ಮಾದ ಕಾರ್ಬಾರ್ ನಾಳೆ 14:00 ಹುದಿಕೇರಿಲು ಉಳ್ಳ ಒಕ್ಕಡ ಬಲ್ಯ ಮನೆಯಲ್ಲಿ ನಡಪ. ಊರು ಕೇರಿಕಾರ ಬೆಂದು ಚಂಗಾದ್ಯ ಒಕ್ಕ ಕಾರ ಪಿಂಜ ಕಾಗದ ಕಟ್ಟತವು ಇದನ್ನೇ ಆಹ್ವಾನಂದ ಜ್ಞಾನ ಮಾಡಿಯಂಡ್ ಬಂದಿತ್ತು ಸಾಕಾರ ತರಣೂಂದು ಕಟ್ಟಣಿತ್ ಮಕ್ಕ ಮೈಮಕ್ಕ ಕಿರುಮಕ್ಕ ಮನೆಕಾರ ಪಿಂಜ ಸಂಸಾರ. One Broadband, a unit of Hinduja Group. Idiga Kodagu jilleyadyanta unlimited broadband internet sevegalu labhya. Griha balakeya internet sevegalu 10 Mbps ninda 150 Mbps varege rupayi 300 rinda 1200 rupayigala varege. SME plan galu 20 Mbps ninda 100 Mbps varege rupayi 600 rinda 1200 rupayigala varege. Inde nimma aikeya internet sevegagi samparkisi. Virajapete 8762556803. Siddhapura 9686448830 ನಾಪೋಕ್ಲು 9980626770. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. അമ്മത്തില വാസമുള്ള കുക്കേര പൂവയ്യ പൂക്കുഞ്ഞ് അയങ്ങട പൊണ്ണ് ജൂബി ദേവമ്മ ഇന്ന് മരണപ്പെട്ടത്. 75 വയത്ര കുക്കേര ജൂബി ദേവമ്മ താമനെ നാൽക്കേരി അല്ലുമാട ദഫനകാര്യ നാളെ മജ്ജനത്ര മീത അരക്കാടിലുള്ള ഒക്കാത്തൂട്ടുംകുളത്തിൽ നടപ്പ. നമ്മ മുന്തിന കാര്യക്രമ ഇതീക. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯ ಪ್ರದೀಪ್. ಮಡಿಕೇರಿಯ ಆಕಾಶವಾಣಿ ಕೇಂದ್ರತ್ ಇಂದು ರೈತ ದಿನಾಚರಣೆ ಕಾರ್ಯಕ್ರಮ ನಡೆದತ್. ಕಾರ್ಯಕ್ರಮತ್ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ, ಪ್ರಗತಿಪರ ರೈತಂಗಳನ್ನ ಕಟ್ಟೆಮನೆ ಪ್ರೇಮ, ಸೂದನ ಲೋಕೇಶ್, ಹೆಚ್ಪಿ ಪ್ರದೀಪ್, ಬಡವಂಡ ಬೆಳ್ಳೆಪ್ಪ ಮುತ್ತಪ್ಪ ಎಂಗಳ ಸನ್ಮಾನ ಮಾಡಿತು. ತಕ್ಪರ್ಂದಾವು ರೈತಂಗ ತಂಗ ಬೊಳಂದ ಉತ್ಪನ್ನತ್ನ ರೈತಂಗಳೇ ಮಾರುವನೆಕೆ ಆಂಡು ಇಂದೆತ್ರ ಬದುಕಲು ಆಹಾರ ಪಿಂಜ ಜೀವನ ಪದ್ಧತಿಲು ಬದಲಾವಣೆ ಕಾಂಬಾನಗುಂಡು ನಂಗಡ ತಡೀರ ಮೇಲೆಯೂ ಕೆಟ್ಟ ಪರಿಣಾಮ ಅಪ್ಪ ಸಾಧ್ಯ ಉಂಡು ಆನಗುಂಡು ನಂಗಡಲ್ಲಿ ಕಿಟ್ಟುವಂತ ಆಹಾರತ್ನೇ ಉಪಯೋಗಿಸಿಡೋಣ ಸಲಹೆ ಮಾಡಿಸಿ. ಆಕಾಶವಾಣಿ ಕಾರ್ಯಕ್ರಮ ಮುಖ್ರಿ ವಿಜಯ ಅಂಗಡಿ ತಕ್ ಬಂದಿತ್ತು. ಕೃಷಿರ ಕೂಟಗ ಸಂಬಂಧ ಬೆಚ್ಚಂಡ ತೆಂಗಿ ನಂಗಡ ಬದುಕು ಛಾಯಾಪ ಅಂದಣ್ಣು ಅನ್ನದಾರು ಮರ್ಪಕಾಗ ಆಕಾಶವಾಣಿಲಿ ಕೃಷಿಗೆ ಸಂಬಂಧಪಟ್ಟನಿಕೆ ನಡಪ ಸುಮಾರು ಕಾರ್ಯಕ್ರಮ ಜನರ ಮನಸ್ಸಿನ ಗದ್ದಿತ್ತು. ಕೊಡಗು ಆಕಾಶವಾಣಿ ಕೇಂದ್ರ ಹತ್ರ ಬೋರೆ ಬೋರೆ ಕಾರ್ಯಕ್ರಮ ಎಲ್ಲ ಕುಗ್ರಾಮಕ್ಕೆ ಎತ್ತುವುದು ವಿಶೇಷ ಅಂದಣುಚಿ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಗಳನ್ನ ಶಬನ ಶೇಖ್ ಎಂ ಶೇಖ್ ತಕ್ ಬಂದಿತ್ತು. ಕೃಷಿಕಂಗ ಕೃಷಿ ಇಲಾಖೆಯಿಂದ ಕಿಟ್ಟುವ ಸೌಲಭ್ಯತ್ರ ಮೀದ ಮಾಹಿತಿ ಕೊಡ್ತದೆ. ಎಲ್ಲಾ ಕೃಷಿಕಂಗ ಎಫ್ಪಿಒಲು ತಂಗಡ ಪೆದ ನೋಂದಾವಣೆ ಮಾಡಿಯೋದು ನಲ್ಲದು ಅಣ್ಣುಚಿ. ಜಿಲ್ಲೆಲು ಓರು ಜಿಲ್ಲೆ ಓರು ಬೆಳೆ ಯೋಜನೆ ನಡಿಲು ಕಾಫಿ ಬೆಳೆಗೆ ಸಹಾಯ ಪಣ ಕೊಟ್ಟುವ ನೆಲ್ಲು ಬೆಳೆಗೆ ಸಂಬಂಧಪಟ್ಟನಿಕೆ ವಿಮೆ ಮಾಡಿಯೋಡು ಅಣ್ಣುಚಿ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮ ಮಾರಿಪತ್ತು ಮಡಿಕೇರಿ ತಾಲೂಕು ಸಂಬಂಧಪಟ್ಟನಕ್ಕೆ ಇದೇ 19 ಪೊಲಕ 10 ಗಂಟೆಗೆ ತಹಶೀಲ್ದಾರಂಗ ಪಿಂಜ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ತಾಲೂಕು ಮಟ್ಟದ ಮಡಿಕೇರಿ ಹೋಬಳಿರ ಕಡಗದಾಳು ಗ್ರಾಮ ಹತ್ರ ವಿಎಸ್ಎಸ್ಎನ್ ಸಭಾ ಬಾಡೆಲು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆತುವ. ಕಡಗದಾಳು ಇಬ್ನಿ ಒಳವಾಡಿ ಗ್ರಾಮ ವೃತ್ತಕ್ಕೆ ಸಂಬಂಧಪಟ್ಟ ಗ್ರಾಮ ಹತ್ರ ಪಹಣಿ ದಾಖಲೆರ ತಿದ್ದುಪಡಿ ಗ್ರಾಮ ಹತ್ರ ಪೌತಿ ಖಾತೆ ಸರಿಪಡಿಸುವ ಕೂಡು ನನಗೆ ಎಲ್ಲಾ ವಿಷಯತ್ರ ಮೀದ ಸಾರ್ವಜನಿಕ ಅರ್ಜಿನ ಪಡೆದಂಡು ಅಲ್ಲಿಯೇ ತೀರ್ಮಾನ ಮಾಡೋಕೆ ಕ್ರಮ ಇಡ್ತವ ಎಂದು ಮಡಿಕೇರಿಯ ತಹಶೀಲ್ದಾರ್ ಅರಿಚಿಟಿತು. ಮೂರ್ನಾಡು 31 ಬಾರ್ 11 ಕೆವಿ ಕರೆಂಟ್ ಉಪಕೇಂದ್ರ ತಿಂಜ ಪೊರೆಪಾಯುವ ಹೊದ್ದೂರು ಫೀಡರ್ಲು ಅವಶ್ಯವುಳ್ಳ ರಿಪೇರಿ ಪಣಿ ಉಳ್ಳಾನಗೊಂಡು ಮತ್ತೆಂದು 14 ಪೊಲಕ 10 ಗಂಟೆಂಜ ವೈಪತ್ತಂಜುಗಂಟೆಗೆ ತನೆ ಕಡಬಗೇರಿ ಹೊದ್ದೂರು ಕುಂಬಳದಾಳು ಕುಯ್ಯಂಗೇರಿ ಪಳೆ ತಾಲೂಕು ನೆಲ್ಜಿ ಎಮ್ಮೆಮಾಡು ಬಲ್ಲಮಾವುಟಿ ಕೊಳಗೇರಿ ಕುಂಜಿಲ ಕಕ್ಕಬ್ಬೆ ಯವಕಪಾಡಿ ಬೇರೂರು ಸುತ್ತಮುತ್ತ ಪ್ರದೇಶದ ಕರೆಂಟ್ ಇಪ್ಪಲ ಎಂದು ಸೆಸ್ಕ್ ಇಂಜಿನಿಯರ್ ಅರಿಚಿಟಿತು. ಮಕ್ಕಳ ಬೌಸಲು ವಿಜ್ಞಾನ ಹೇಳಾಯಿತು ಮಾಡುವಕ್ಕೆ ಪಿಂಜ ಮೂಲ ವಿಜ್ಞಾನ ವಿಷಯದ ಆಸಕ್ತಿ ಪಿಂಜ ಚಿಂತನ ಕೌಶಲ್ಯತ್ನ ಬಳತುವ ಉದ್ದೇಶ ಬೆಚ್ಚಂಡು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆದನಲ್ಲಿ ಕರ್ನಾಟಕ ಸರ್ಕಾರ ಹತ್ರ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಂಜ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೂಟ ಅದನಲ್ಲಿ ಕೈಂಜ ಸುಮಾರು ಕಾಲ ತಿಂಜ ನಡ್ತಿಯನ್ನು ಬಂದನುಳ ರಾಜ್ಯ ಮಟ್ಟತ್ರ ಯುವ ವಿಜ್ಞಾನಿ ಪ್ರಶಸ್ತಿ ಕಾರ್ಯಕ್ರಮ ಮತ್ತೊಂದು 17 ಪೊಲಕ 10 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾ ಬಾಡಲು ಪೈಪೋಟಿ ನಡಪ. ಅಂದು ಪೈಪೋಟಿ ಕಾರ್ಯಕ್ಕೆ ಎಳುತ್ತು ಪರೀಕ್ಷೆ ನಡಪ ಅಂದು ಕಾರ್ಯಕ್ರಮ ಹತ್ರ ಜಿಲ್ಲಾ ಸಂಯೋಜಕ ಅರಿಚಿಟಿತು. ಕರ್ನಾಟಕ ಮಾಜಿ ಸೈನಿಕ ಸಂಘತ್ರ ಅಧ್ಯಕ್ಷ ಕೊಟ್ಟುಗತ್ತಿರ ಸೋಮಣ್ಣ ಎಂಗಡ ಪ್ರಯತ್ನದುಂಡು ಎಲ್ಲಾ ಮಾಜಿ ಪಟ್ಟಾಳಕಾರ ಪಿಂಜ ವಡಿಯ ಚತ್ತ ಪಟ್ಟಾಳಕಾರಡ ಪೊಂಗಡ ಸ್ವಂತ ವಾಸವುಳ್ಳ ಮನೆಗೆ ಕಂದಾಯತ್ಲು ಶೇಕಡ 50% ಪಾವತಿ ಮಾಡುವನಿಕೆ ಸರ್ಕಾರ ತಿಂಜ ಆದೇಶ ಬಂದಿತು. ಈ ವಿನಾಯಿತಿ ಪಡೆದ ಎಂಗ ಮಡಿಕೇರಿಯ ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕಗಳುಂಡು ಆದೇಶ ಹತ್ರ ಜೆರಾಕ್ಸ್ನ ಪಡೆದಂಡು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಲು ಕಟ್ಟಡ ತೆರಿಗೆಯ ವಿನಾಯಿತಿ ಪಡೆದೋಂಡು ಅಂದನೆ ಸೈನಿಕ ಕಲ್ಯಾಣ ಇಲಾಖೆ ಪಿಂಜ ಸಂಬಂಧಪಟ್ಟ ಅಧಿಕಾರಿಯ ಈ ಆದೇಶತ್ನ ಎಲ್ಲಾ ಗ್ರಾಮ ಪಂಚಾಯತಿಗೆ ತೊಡಿಕೆ ಕೊಡಪಾಂಡ ಮೂಲಕ ಪಟ್ಟಾಳಕಾರರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡಕೊಂಡು ಕೊಟ್ಟುಗತ್ತಿರ ಸೋಮಣ್ಣ ಹಿಂಗ ಅಣ್ಣುಚಿ. ನಲ್ಲ ಗುಣಮಟ್ಟತ್ರ ಯಾಲಕ್ಕಿಕ್ಕೆ ಮಾರ್ಕೆಟ್ಲು ನಲ್ಲ ಕ್ರಯ ಉಂಡು ಈ ನಿಟ್ಟಲು ರೈತಂಗ ಯಾಲ ಬೊಳೆ ಬಳತುವಕ್ಕೆ ಏರ ಮೇನ ತುಡುಂಡು ಸಂಬಾರ ಮಂಡಳಿಂಜ ರೈತಂಗೆ ಒತ್ತ ಸಲಹೆ ಸೂಚನೆಯನ್ನು ಕೊಡಕೊಂಡು ವಿಧಾನ ಪರಿಷತ್ ಮಾಜಿ ಸದಸ್ಯ ಪಿಂಜ ಭಾರತೀಯ ಸಂಬಾರ ಮಂಡಳಿಯ ನಿರ್ದೇಶಕ ಎಸ್ಜಿ ಮೇದಪ್ಪ ಅಣ್ಣುಚಿ. ಸೋಮರಪೇಟೆರ ಭಾರತ ಸಂಬಾರ ಮಂಡಳಿಯ ಆದನೆಲು ಶಾಂತಳಿ ಶ್ರೀ ಕುಮಾರ ಲಿಂಗೇಶ್ವರ ಸಮುದಾಯ ಭವನ ಏರ್ಪಾಡು ಮಾಡಿತಿಂಜ ಯಾಲಕ್ಕಿ ಗುಣಮಟ್ಟದ ಸುಧಾರಣಾ ತರಬೇತಿ ಕಾರ್ಯಾಗಾರಕ್ಕೆ ಮೊಳಿಯಿಟ್ಟಿತು. ತಕ್ ಬಂದತ್ತು ಶಾಂತಳಿ ಹೋಬಳಿಲು ಕಾಲೋದಿ ನಲ್ಲ ಮಳೆ ಬುದ್ಧ ಭೂವಾನ ಉಂಡು ಯಾಲಕ್ಕಿ ಬೆಳೆಯೋಕೆ ನಲ್ಲ ಜಾಗ ಆಯ್ತುಂಡು ಆಚೆ ಕೈಂಜ ಸುಮಾರು ಕಾಲ ತೊಟ್ಟು ಗಿಡಕ್ಕೆ ಕಾಯಲ್ ಬಪ್ಪ ಕಾಯಲ್ತುಂಡು ಫಸಲು ಕಮ್ಮಿ ಆಯ್ಡುಂಡು ನಣ್ಣುಚಿ. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದ್ರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಕೇಳುವರೆ, ಸಮಯ ಈಗ 7:32 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.